ಆಮ್ಯಾಗ ಹಿಟ್ಟೆಲ್ಲ ಸಗಣಿ ಹೊಣತೈತಿಲ್ಲ ಅಂತ ಹೇಗೆ ಗೊಬ್ಬರ ಗ್ಯಾಸ್ ಮಾಡ್ತೀವಿ. ಅಲ್ಲಿ ಹಿಂಗ ಹೇಳಿದ್ರು ಗೊಬ್ಬರ ಗ್ಯಾಸ್ ಮಾಡ್ಬೇಕು ಅಂತ ಹೇಳಿ ಅದ್ರಿ ಸರ. ಈಗ ನವಾಡ ಸ್ಕೀಮ್ನ್ಯಾಗ ಒಂದು ಸ್ಕೀಮ್ ಐತ್ರಿ, ಅದು ನಾವು ರೈತರಿದ್ದವರು ಅದಕ್ಕೆ ಉಸುಕ್ ತಂದು ಕೊಡ್ಬೇಕು, ಅವ್ರು ಕಟ್ ಕೊಟ್ಟು ಹೋಗಿದ್ರಿ ಹಂಗ ಫ್ರೀ ಒಳಗೆ ಕಟ್ಟುದೆಲ್ಲ ಕೂಲಿ ಅವ್ರದ್ರಿ. ನಾವು ಅವ್ರ ಕೈಯಾಗ ಲೇಬರ್ ಕೊಡ್ಬೇಕು, ಅವ್ರು ಕಟ್ ಕೊಟ್ಟು ಹೋಗ್ತೀವಿ ಹೋಗ್ಕಿನಂದ್ರಿ. ಯಾವ್ದು ನಿಡೂಣಿ ಒಳಗೆ ಚಲ್ತಿದ್ರ ನಿಡೂಣಿ ಒಳಗೆ ನಂದ್ರ ಮೋನೇಶ್ ಬಡ್ಗೆರ್ ಅಂತ ಅಲ್ಲಿ ಅವರು ದೋಸ್ತ ಅವ್ರು ಕುಂಕಾದ್ರ ಗೊಬ್ಬರ ಗ್ಯಾಸಿಂದ ನನಗ ತಿಳಿತ್ರಿ ಅದು ವಿಷಯ ತಿಳಿಯೋಣ. ಅವ್ರ ಸಂಪರ್ಕ ಮಾಡಿ ನಮ್ಮಲ್ಲಿ ಕರೆಸಿ ನಾ ನಮ್ಮಲ್ಲಿ ನಮ್ಮ 12 ರೈತರಿಗೆ ಅದನ್ನ ಮಾಡಿಸ್ಕೊಂಡ್ರಿ ಮತ್ತೆ ಗೊಬ್ಬರ ಗ್ಯಾಸಿನ್ರಿ. ನಾ ಮಾಡೋದು ನೋಡ್ಕೊಂಡು ನನ್ನ ಜೋಡಿ ನಮ್ಮ ರೈತರ ಸುತ್ತಮುತ್ತ ತೋಟದಾಗಿದ್ದವ್ರೆಲ್ಲ 12 ಜನ ಮಾಡಿದ್ರಿ ಅದು. ಅದರಿಂದ ತಿಪ್ಪಿ ಲಗು ಬಾಳ ಕುಳಿತೈತ್ರಿ ಗೊಬ್ಬರ ಗ್ಯಾಸಿನ ಹ್ಯಾಂಡಿ ತಿಳಿಸ್ಲರಿ ಏನ್ ಹೊಕ್ಕತ್ತಲ್ರಿ ತಿಪ್ಪಿ ಲಗು ಬಾಳ ಕುಳಿತೈತಿ. ಆಮ್ಯಾಗ ಒಲಿ ಉರಿಲಾಕ ಗ್ಯಾಸ್ ಬರ್ತೈತಿ. ಎಲ್ಲಾ ಅಡಿಗೆ ಹಾಕೈತ್ರಿ ಆಲ್ಮೋಸ್ಟ್ ಸ್ವಲ್ಪ ತುಸು ಮಂದಿ ಇದ್ದಾರ್ಗೆ ಅಂದ್ರ ಈ ನಮ್ಮ ಮನ್ಯಾಗ ನಾವು 5-6 ಮಂದಿ ಇದೀವಿ. ಹಾಲು ಕಾಯಿಸೋದು ಹಿಂಗೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ನಮ್ ರಾಬ ಹೇಳ್ತ್ರಿ. ಕಡಿಮೆ ಮಂದಿದ್ರ ಅವ್ರದ್ ಪೂರ್ತಿ ಅಂದ್ರ ಗ್ಯಾಸ್ ಕಡಿಮೆ ಹತ್ತೈತಿ, ಉರ್ಲ್ ಕಡಿಮೆ ಹತ್ತಾವ. ಕುಳ್ಳು ಹಚ್ಚಿ ಕುಳ್ಳು ಮಾಡಿ ಕುಳ್ಳು ಉರಿಕಿತಾನು ಗೊಬ್ಬರ ಗ್ಯಾಸ್ ಉರಿದ್ ಬಾಳ ಬೆಟ್ರಿ. ಕುಳ್ಳು ಹಚ್ಚಿಂದ ಅದ್ರ ಶೇಷ ಎಲ್ಲ ಹೋಗ್ಬಿಡ್ತೈತಿ, ಹೆಂಡಿದ ಸುಟ್ಟು ಬೂದಿ ಆಗ್ಬಿಡ್ತೈತಿ. ಆದ್ರೆ ಇದು ಹಂಗಲ್ರಿ, ಹೆಂಡಿಗೆ ಹೆಂಡಿನ ಉಳಿತೈತಿ, ಗ್ಯಾಸಿಗೆ ಗ್ಯಾಸನು ಬರ್ತೈತಿ, ಸ್ವಚ್ಛ ಇರ್ತದ, ಸ್ವಚ್ಛ ಇರ್ತದ, ಅಪಾಯ ಇಲ್ಲ. ಹಾ ರೀ, ಏನೂ ಇಲ್ಲ, ದೂರ ಇರ್ತೈತಿ ಅಲ್ರಿ ಅದ್ ಮನೆ ಬಿಟ್ಟ, ಏನೋ ಕೊಳೆ ಮನೆ ಇಲ್ಲ. ನಮ್ಮ ಆದಾಯದಾಗ ಉಳಿತಾಯನೂ ಆಕೈತಿ ಸರ್. ಎಷ್ಟು ಜಮೀನ್ ನಿಮ್ದು ಒಟ್ಟ ಎಲ್ಲ ಎಲ್ಲ ಸೇರಿಸ್ತಾರ? ಒಂದು 3 ಎಕರೆ ಒಂದ್ ಐತಿ ಸರ್, 10 ಎಕರೆ 14 ಕುಂಟೆ ಒಂದ್ ಐತಿ ಸರ್, ಆನಂತರ 12 ಎಕರೆ ಒಂದ್ ತೋಟ ಐತಿ ಸರ್. ಅಂದ್ರೆ ನೀರಾವರಿ ಎಷ್ಟ ಆಗ್ತದ ನಿಮ್ಮಲ್ಲಿ? 15 ಎಕರೆ ಐತಿ ಸರ್. 15 ಎಕರೆ ನೀರಾವರಿ ಆಗ್ತದ? 15 ಎಕರೆ ನೀರಾವರಿ, 10 ಎಕರೆ ಒಣ ಬೇಸಾಯ. ನೀವು ಒಟ್ಟ ರಸಗೊಬ್ಬರ ಉಪಯೋಗ ಮಾಡಂಗಿಲ್ಲ? ಬಾಳೆ ಗಿಡಕ್ಕ, ಮೇವಿಗೆ, ತೆಂಗಿನ ಗಿಡಕ್ಕ, ಈ ಯಾವ ಹಣ್ಣಿನ ಗಿಡಕ್ಕೂ ರಸಗೊಬ್ಬರ ಉಪಯೋಗ ಮಾಡಂಗಿಲ್ರಿ. ಬರೋಬ್ರಿ, ನೀವು ಈಗ ಜೋಳ ಬೆಳಿತೀರಿ, ಗೋಧಿ ಬೆಳಿತೀರಿ, ಆಮೇಲೆ ಮೆಕ್ಕೆಜೋಳ ಬೆಳಿತೀರಿ, ತೊಗರಿ ಬೆಳಿತೀರಿ, ಕಾಯಿಪಲ್ಯ ಬೆಳಿತೀರಿ, ಹಣ್ಣು ಬೆಳಿತೀರಿ, ಹಾಲು ಅದಾವ, ಮತ್ತೆ ನೀವು ಹೊರಗಿಂದ ಏನು ತಗೋತೀರಿ? ಅದ ಎಣ್ಣೆ ಉಪ್ಪ ಅಂತ ಹೇಳಿದ್ನಲ್ಲ ಫಸ್ಟ್ಗೆ, ಎಣ್ಣೆ ಉಪ್ಪ ಬಿಟ್ಟು ಎಲ್ಲ ನಿಮ್ಮಲ್ಲೇ ಬೆಳಿತೀವಿ. ಇನ್ನ ಹೆಚ್ಚು ಕಡಿಮೆ ನಮ್ಮ ಸಂಸಾರ ಅಂದ್ಮೇಲೆ ಸರ್ ಇನ್ನ ಬೇಸಿ ಹತ್ತೈತಿ ಸರ್, ತರಬೇಕಾಕತಿ ಹೊರಗಿಂದ ಹಂಗೇನ ಅಟ್ಟ. ಸಹಜ ಅಂದೆ, ಯಾಕಂತಂದ್ರೆ ಇಷ್ಟೆಲ್ಲ ನೀವು ಬೆಳಿತಾ ಇದ್ದೀರಿ, ಎಲ್ಲ ನಿಮ್ಮ ಮನೆಯೊಳಗೆ ನಿಮಗೆ ಸಿಗ್ತಾ ಇದೆ. ಒಂದೊಂದು ಮನಿನೂ ಈ ತರ ಸ್ವಾವಲಂಬಿ ಆಗ್ಬೇಕ್ರಿ. ಹಾ ರೀ, ನಮ್ಮ ಆಶೀರ್ ಇದೆ. ಆಕಳ ಹಿಂಡಾಗ ಹಾಲ ಮಾರ್ತೀವಿ, ಹಿಂಡ್ಲಾರ್ದಾಗ ಇವೆಲ್ಲ ಉತ್ಪನ್ನಗಳು ಇವಂಕ್ರೆ ರೆಗ್ಯುಲರ್ ಇದ್ದೇ ಇರ್ತಾವ್ರಿ ಇವು. ಆಮ್ಯಾಗ ಇನ್ನೊಂದ್ ಏನಂದ್ರ, ಆಕಳ ಗಬ್ ಇದ್ದಾಗ ಗೋಮೂತ್ರ ಹಿಡಿಯಂಗಿಲ್ರಿ ನಾವು. ಅದು ಕರು ಹಾಕಿಂತ್ರನ ಗೋಮೂತ್ರ ಹಿಡಿದು ಅರ್ಕ್ ಮಾಡ್ತೀವಿ. ಗಬ್ ಇದ್ದಾಗ ಗೋಮೂತ್ರ ಹಿಡಿಯಂಗೂ ಇಲ್ಲ, ಅರ್ಕ್ ಮಾಡಂಗೂ ಇಲ್ಲ, ಹಿಡಿದ್ರೂ ಬೆಳಿಗಟ್ಟ ಉಪಯೋಗ ಮಾಡ್ತೀವಿ. ಗೋಮೂತ್ರದಿಂದ ಅರ್ಕ ಮಾಡ್ತೀರಿ, ಮತ್ತ ಅದು ಎದಕ್ಕೆ ಉಪಯೋಗ ಮಾಡುವಂತದ್ದು? ಯಾವ ಎದಕ್ಕೆ ಉಪಯೋಗ ಆಗ್ತಾ ಇದೆ? ಅದು ಅರ್ಕ ಕೆಮ್ಮ, ನೆಗಡಿ, ಕಫ, ದಮ್ ಇದ್ದವ್ರಿಗೆ, ಆಮ್ಯಾಗ ಶುಗರ್, ಬಿ ಪಿ, ಜ್ವರ ಬಂದವ್ರಿಗೆ, ಹಲ್ಲು ನೋವು ಇದ್ದವ್ರಿಗೆ ಜಳಕ ಮಾಡಕ್ ಉಪಯೋಗ ಮಾಡ್ಬೋದ್ರಿ ಗೋಮೂತ್ರ. ತಲೆಗೆ ಹಚ್ಕೋಬಹುದು, ಹೊಟ್ಟದ ಆಗಂಗಿಲ್ಲ ತಲೆಯಾಗ. ಆಮ್ಯಾಗ ಚರ್ಮ ರೋಗಗಳು ಇರ್ತಾವಲ್ರಿ ಅವ್ರಿಗೆ, ಕೆರ್ಸೋದು, ಮೈ ಮ್ಯಾಗ ಗುಳ್ಳೆ ಎಳೋದು ಇರ್ತೈತಿ ಅಲ್ರಿ, ಇವೆಲ್ಲ ಕಡಿಮೆ ಆಕಾವ ಗೋಮೂತ್ರದಿಂದ. ಅದನ್ನೆಲ್ಲ ನೀವು ಎಲ್ಲ ಪರೀಕ್ಷೆ ಮಾಡಿ? ಪರೀಕ್ಷೆ ಮಾಡಿ. ಮೊದಲು ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡ್ಕೊಳ್ರಿ? ಹಾ ರೀ, ಹಾ ರೀ. ಮೊದಲು ನಾವು ಪ್ರತ್ಯೇಕ ನಮ್ಮಲ್ಲಿ ಎಲ್ಲಾದ್ರ ಪರೀಕ್ಷೆ ಮಾಡ್ಕೊಂಡ ಮತ್ತೊಬ್ರು ಕೊಡ್ತೀವಿ. ಅದರಿಂದ ಕರೆಕ್ಟ್ ಅನಿಸ್ತಂದ್ರ ಅಟ್ಟ ಮತ್ತ ಅವ್ರಿಗೆ ಹೇಳಕ್ ಹೋಗ್ತೀವಿ, ಇಲ್ಲಿಕಂದ್ರ ಹೇಳಕ್ ಹೋಗುದಿಲ್ಲ ನಾವು. ಅಂದ್ರ ಈಗೆಲ್ಲ ಹಂತ ಮಂದಿನ ಬಾಳ ಐತ್ರಿ, ಬರೀ ಸುಳ್ ಸುಳ್ ಹೇಳಿ ಮಾರಾಟ ಮಾಡೋದು. ನಾವು ಎಷ್ಟು ಸಲ ಪಾಸಿ ಬಿದ್ದಿರ್ತೀವಿ, ಏನ್ರೆ ಒಂದ್ ತರ್ಲಾಕ್ ಹೋಗಿರ್ತೀವಿ, ಅವ್ರು ಏನ್ರೆ ಒಂದ್ ಹೇಳಿರ್ತಾರ, ಅದಿರುವುದೇ ಇಲ್ಲ. ಹಂಗ ಮತ್ತ ಅವ್ರು ಪಾಸಿ ಹಾಕ್ಬೇಕನ್ನೋ ಉದ್ದೇಶ ನಮಗಿಲ್ಲ. ನಮಗ ಏನ್ ಆಗಿರ್ತೈತಿ ಅದ್ ನಟ್ಟ ಹೇಳುದು, ಅವ್ರಿಗೆ ಅದ ಕರೆ ಅನಿಸಿದ್ರ ಒಯ್ತಾರ, ಇಲ್ಲ ಅನ್ಸಿದ್ರ ಬಿಡ್ತಾರ. ಆದ್ರ ನಾವು ಮಾಡೋ ಕೆಲಸ ಪ್ರಾಮಾಣಿಕತೆಯಿಂದ ಐತಿ, ಅದು ಒಂದ್ ಬಾಳ ಖುಷಿ ರೀ ನಮಗ. ಒಟ್ಟ ಸುಳ್ಳು ಹೇಳಂಗಿಲ್ಲ ನಾವು. ನಿಮ್ಮಲ್ಲಿ ಏನು ಎಲ್ಲ ದೇಶಿ ಆಕಳ ಅದಾವ? ಸರ್, ದೇಶಿ ಆಕಳ ಇದ್ದಾವ. ಮತ್ ನಾವು ಹೆಚ್ಚಾಗಿ ಕೊಡೋದು ದೇಶಿ ಉತ್ಪನ್ನಗಳಿಗೆ ಮಹತ್ವ ಕೊಡ್ತೇವೆ ಸರ್. ಮತ್ತ ಹೆಚ್ಚು ಕೊಡೋದು ಆರ್ಗ್ಯಾನಿಕ್ ಬೇಸ್, ಇದನ್ನ ಆರ್ಗ್ಯಾನಿಕ್ ಮಾಡ್ಲಾಕ ಹೆಚ್ಚು ಇಷ್ಟಪಡ್ತೀವಿ ನಾವು ಎಲ್ಲಾ ತರ. ಈಗ ಸರ ಆರಾಮ ನಮ್ಮ ಶರೀರ ನಾವು ಗಟ್ಟಿಟ್ಕೊಂಡೇವ್ ಅಂದ್ರೆ ಮುಂದೆ ಏನಾದ್ರೂ ಮಾಡ್ಲಾಕ ಬರ್ತೈತಿ ಅನ್ನೋದು ನಮ್ಮ ಒಂದು ಉದ್ದೇಶ ಸರ್. ಹೆಚ್ಚು ನಮ್ಮ ಶರೀರಕ್ಕೆ ಹೆಚ್ಚು ನಾವು ಇದು ಕೊಡ್ತೇವೆ ಸರ್. ಆ ಲಾಭಕ್ಕೆ ಎರಡನೇ ಪ್ರಿಫರೆನ್ಸ್ ಸರ್. ಮತ್ತೆ ಖಂಡಿತವಾಗಿ ಹೇಳ್ಬೇಕಂದ್ರಿ, ನಾವು ಹಿಂಗೆಲ್ಲ ಮಾಡ್ಕೊತ ಹೋದಿವಿ ಅಂದ್ರೆ ಲಾಭ ತಾನಾಗೆ ಬರ್ತೈತ್ರಿ. ನಾವು ಲಾಭ ಅಪೇಕ್ಷೆ ಪಡೋ ಕೊಳಮಿನ ಇಲ್ಲ, ನಮಗೆ ತಾನಾಗೆ ಲಾಭ ಮನೆಗೆ ಬರ್ತೈತಿ. ಸುಮ್ಮ ಗುಣಮಟ್ಟದ ಕೆಲಸ ಮಾಡ್ಕೋತ ಹೋಗ್ಬೇಕು ನಾವು. ಹಾ, ಮಾಡೋ ಕೆಲಸ ಪ್ರಾಮಾಣಿಕವಾಗಿರ್ಬೇಕು, ಮತ್ತ ಅದ್ರಲ್ಲಿ ಸತ್ ಇರ್ಬೇಕು, ಕರೆ ಇರ್ಬೇಕ್ರಿ. ಅದ ಎಟ್ಟು ಕರೆ ಐತೆ ಅನ್ನೋದ್ರ ಮ್ಯಾಗ ನಮಗ ಅದ್ರ ಲಾಭ ಬರ್ತೈತಿ. ಈಗ ಸರ ಈಗ ಬೆಳೆ ಎಲ್ಲಾರು ಬೆಳಿತಾರ ಸರ, ಬರೀ ಎಲ್ಲಾರು ತಲೆಯಾಗ ಏನೈತಿ, ಇಳುವರಿ ಜಾಸ್ತಿ ತೆಗಿಬೇಕು ಅನ್ನೋದ್ ಒಂದ ತಲೆಯಾಗೈತಿ. ತೆಳಗ ಭೂಮಿಗೆ ನೋಡಂಗಿಲ್ರಿ ಅವ್ರು ಯಾರು, ಇರ್ರಿ ನಮ್ಮ ರೈತರಿ ಈಗ ಮೊದಲಾದ್ರೂ ನಾವಾದರೂ ಹಂಗೆ ಮಾಡ್ತಿದ್ದೇವೆ. ಈ ಮೊದಲು ಫಸ್ಟ್ಗೆ ಅದಕ್ಕೆ ಏನು ಹಾಕ್ಬೇಕು ಎಷ್ಟು ಹಾಕ್ಬೇಕು ಅನ್ನೋದು ನಮ್ಗೆ ಅದ್ರದ್ದು ಅಂದಾಜ ಇದ್ದಿದ್ದಿಲ್ಲ. ತರೋದು ಹಾಕೋದು ಮಾಡ್ತೀವಿ. ಬಂದು ನಮ್ಮ ಹೊಲದಾಗ ಹಾಡಿ ನೋಡ್ರಿ, ಎರೆಹುಳ ಹಡ್ಡೋಟಿಗೆ ಸಿಗ್ತಾವ. ಈ ಬದಲಾವಣೆ ಯಾವಾಗಿಂದ ಆಗ್ಯದಂತೀರಿ? ಈ ಸಾವಯವ ಏನು ಒಕ್ಕಲ್ತನ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಅಂದ್ರೆ ಸುಮಾರು ಎಷ್ಟು ವರ್ಷ ಇದು ಹಿಂಗ ರೂಪಾಂತರ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿತೇ ನಿಮಗೆ? ಐದು ವರ್ಷದಿಂದ ಚಲೋ ಐತೆ ನೋಡಿ ಸರ್. ಐದು ವರ್ಷದಿಂದ ಫಸ್ಟ್ಗೆ ಸರ್ ನಾವು ನಮ್ಮ ಭೂಮಿ ಒಳಗೆ ದ್ರಾಕ್ಷಿ ಹಚ್ಚಬೇಕಾದ್ರೂ ಮೊದಲು ಡಾಗ್ರೇಜ್ ಹಗಿ ತಂದೇವಿ ಸರ್, ಫಸ್ಟ್ಗೆ ತಂದೇವಿ. ತಂದ್ಮೇಲೆ ಹಗೆ ಕುಂಡಿಸಿದೇವ್ರಿ. ಆವಾಗ ನಮ್ದು ನೆಲ ಚಲೋ ಇರೋದ್ರಿಂದ ನಾವು ರೆಂಚೆ ಇದೇನಂತಾರೆ ತೆಗೆದು ಮಾಡಲಿಲ್ಲ ರೀ ಅದನ್ನು. ಹಂಗೆ ಟ್ಯಾಕ್ಟರ್ಲೆ ಒಂದು ಗಳೆ ಹೊಡೆದವ್ರಿ, ಗಳೆ ಹೊಡೆದು ಸಾಲು ಕುಂದಿಸಿದೇವ್ರಿ. ಕುಂದಿರ್ಸ್ಕಿಸ್ಯಾರಿ ಮುಂದೆ ಬಂದ ನಾವು ಒಂದು ಆಕಳ ತಂದಿದ್ದೇವ್ರಿ ಅವಾಗ ಫಸ್ಟ್. ಅದು ಒಂದು ಆಕಳ ತಂದಿದ್ದೇವೆ ತರಣ. ಅದ್ರದ್ದು ಸ್ವಲ್ಪ ಅದನ್ನು ಜೀವಾಮೃತ ಇದು ಮಾಡಿ ಒಂದು ಎರಡು ತಿಂಗಳು ಹಿಂಗೆ ಮಾಡ್ಕೋತ ಬಂದಿವ್ರಿ ಅದನ್ನು ಡಾಗ್ರೇಜ್ ಹಗೆ ಹಚ್ಚಿದಾಗ. ಮುಂದೆ ಬಂದು ಅದನ್ನು ಹಂಗೆ ಯಾಕೆ ಬಿಡೋಣ ತಂದು ನಡಬಾರ್ಕ ಕಲಂಗಡಿ ಸಾಲು ಕೊರೆದೇವ್ರಿ ಮತ್ತೆ ಅದರೊಳಗೆ. ಆಯ್ತರ ಅದನ್ನಾಗ ಏನು ಮಾಡಿದೇವ್ರಿ, 12 ಸಾಲ ಕಲಂಗಡಿ ಹಚ್ಕೊಂಡೇವ್ರಿ. ಕಲಂಗಡಿ ಹಚ್ಕೊಂಡ ಮುಂದೊಂದು ಅದ್ರಾಗ ನಮ್ಗೆ ಅದು ಇನ್ನೊಂದು ಈಚೆ ಕಡೆ ಮತ್ತೆ ಇನ್ನೂ ಒಂದು 12 ಸಾಲ ಕುಂದಿರ್ತೈತೆ ರೀ. ಅದ್ರಾಗ ಒಂದೇ ಥರ ಬೆಳೆ ಮಾಡಲಿಲ್ಲ ರೀ ನಾವು. ಅಷ್ಟು ತರಕಾರಿಗಳನ್ನ ಅದ್ರಾಗ ಮಾಡಿದೇವ್ರಿ. ಬದ್ನಿ ಗಿಡ ಮಾಡಿದೇವ್ರಿ, ದೊಣ್ಣೆ ಮೆಣಸಿನ್ಕಾಯಿ ಮಾಡಿದೇವಿ, ಮೆಣಸಿನ್ಕಾಯಿ ಉದ್ದು ಮೆಣಸಿನ್ಕಾಯಿ ಮಾಡಿದೇವಿ, ಆಮೇಲೆ ಕರ್ಬೂಜ ಹಾಕಿದೇವಿ, ಮುಂದೆ ಟಮಾಟಿ ಮಾಡ್ಕೊಂಡೇವಿ, ಆನಂತರ ಫ್ಲವರ್ ಗಡ್ಡೆ ಬರ್ತೈತಲ್ಲ ಅದನ್ನು ಹಿಂಗೆಲ್ಲ ಥರ ಒಂದೊಂದೊಂದು ಮಾಡ್ಕೊತ ಬಂದೇವ್ರಿ ಅಲ್ಲಿ. ಅಲ್ಲಿ ಅವಾಗ ನಮ್ಗೆ ಅಗ್ರಿಕಲ್ಚರ್ದವ್ರು ಸ್ವಲ್ಪ ಅಲ್ಲಿ ಬಂದು ಅದನ್ನು ನೋಡಿದ್ರಿ. ಅವಾಗ ಒಂದು 10 ಥರ ಬೆಳೆಯುತ್ತೀರಿ ಅದು ಎಲ್ಲ ಸೇರಿಸಿ. ಅಂದ್ರೆ ವರ್ಷ ಪೂರ್ತಿ ನಿಮ್ಮ ತೋಟದೊಳಗೆ ಬೆಳೆ ಇದ್ದೇ ಇರ್ತದೆ. ವೇಸ್ಟೇಜ್ ಜಾಗ ಎಲ್ಲಿ ಬಿಡಂಗಿಲ್ಲ ರೀ ನಾವು. ಒಟ್ಟು ಏನ್ ಅದ್ರಾಗ ಏನ್ ಬರ್ತೈತೆ ಅನ್ನೋದು ಅದನ್ನ ತಿಳ್ಕೊಳ್ಳೋದು, ಎಲ್ಲ ಕಡೆ ತಿರ್ಗಾಡಿ ಬಂದು ತಿಳ್ಕೊಳ್ಳೋದು, ಅದನ್ನ ನಮ್ಮಲ್ಲಿ ಮಾಡ್ಕೊಳ್ಳ್ರಿ. ಈಗ ಆಲ್ಮೋಸ್ಟ್ ನಮ್ಮ ಹೊಲದಾಗ ಬಂದ ನೋಡ್ರೆ ಒಂದು 10 ತರ ಸಿಗ್ತೈತ್ರಿ ನಿಮ್ಮಲ್ಲಿ. ಪೇರು ಗಿಡ, ಔಡ್ಲಿ ಗಿಡ, ನೆಲ್ಲಿ ಗಿಡ, ಕರ್ಮೇವನ ಗಿಡ, ಮಾವಿನ ಗಿಡ, ತೆಂಗಿನ ಗಿಡ, ಸೀತಾಪೆ ಗಿಡ, ಒಟ್ಟು ಹಿಂಗೆಲ್ಲ ನೋಡಿದ್ರ ರೀ. ಗುಲಾಬಿ ಹೂವಿನ ಗಿಡಗಳು ಹಚ್ಚಿದೀವಿ ರೀ, ಅಬುಲ್ ಹೂವಿನ ಗಿಡ ಹಚ್ಚಿದೀವಿ, ಚೆಂಡು ಹೂವಿನ ಗಿಡ ಹಚ್ಚಿದೀವಿ, ತುಳಸಿ ಗಿಡ ಹಚ್ಚಿದೀವಿ. ಹಿಂಗ ಹಾದ್ ಹೋಗಿರ್ತಾರೆ ಸರ್ ಹೂವಿನ ಗಿಡ ಹಾದಿ ದಂಡಿಗೆ ಹಚ್ಚಿಬಿಟ್ಟೇವಿ. ಎಲ್ಲಾರು ಹೋಗೋರು ಒಂದೊಂದು ಕಿತ್ಕೊಂಡು ಅದನ್ನ ತಲೆಯಾಗ ಇಟ್ಕೊಂಡು ಹೋಗ್ತಾರೆ. ಹೊರಗೆ ಕೊಡೋದಿಲ್ಲ ಇಲ್ಲ ಸರ್. ನಮ್ಮ ಮನೆ ಪೂರ್ತಿ ಹಚ್ಚಿದ ಉದ್ದೇಶ ಜೇನು ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಹಚ್ಚಿದ್ವಿ. ಈಗ ಜಾಸ್ತಿ ಹಚ್ಚಿದ ಉದ್ದೇಶ ಅದ ರೀ, ಆದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ತಗೋತೈತೆ. ಅದಕ್ಕೆ ಇನ್ನ ಜೇನು ಸಾಕಣೆ ಶುರು ಮಾಡಿಲ್ಲ, ಅದೊಂದು ಮಾಡಿಲ್ಲ ಸರ್. ಅದು ಜೇನು ಬಂದು ಅಂತಂದ್ರೆ ಮತ್ತೆ ಇಳುವರಿ ಹೆಚ್ಚಾಗ್ತದೆ, ಯಾಕಂತಂದ್ರೆ ಪರಾಗಸ್ಪರ್ಶ ಹೆಚ್ಚಿಗೆ ಆಗ್ತದ. ಆಮೇಲೆ ಅಂಥ ಒಂದು ಸಾವಯವದೊಳಗೆ ಬೆಳೆದಂತಹ ಬೆಳೆ ಏನಿರ್ತದಲ್ಲ ಅಲ್ಲಿ ವಿಷಮುಕ್ತವಾದಂತಹ ಒಂದು ಹೂಗಳು ಸಹಿತ ಜೇನುಗಳಿಗೆ ಸಿಗ. ಈಗ ನಮ್ಮಲ್ಲಿ ನೋಡ್ಲಾಕ ಸರ್ ಈಗ ಬಾಳೆ ಗಿಡದ ಹೂವಿಗೆ ಇವು ಏನು ನಮ್ಗೆ ಗಿಡಗಳದಾರ್ಲೆ ಆ ಮಗ್ಲಿಕ್ಕಿಂತ ತೋಟಗಳ್ದಾನ ಎಲ್ಲ ರಾಸಾಯನಿಕ ಬಳಸೋರ್ಕಿಂತ ನಮ್ಮಲ್ಲಿ ಜಾಸ್ತಿ ಇರ್ತಾವ್ರಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಗುಬ್ಬಿಸೋದಕ್ಕೆ ನಮ್ಮಲ್ಲೇ ಜಾಸ್ತಿ ಇರ್ತಾವ್ರಿ. ಎಲ್ಲ ತರ ಹಣ್ಣು ದಿನಸಕ್ಕಾಗ್ಲಿ ಇದಕ್ಕಾಗ್ಲಿ ಈಗ ನಾವು ನೋಡ್ಲಾಕಾಗೆ ಅಲ್ಲಿ ನಮ್ಮಲ್ಲಿ ಎಲ್ಲ ತರ ನಾವು ಸ್ವಲ್ಪ ಇದನ್ನು ಮಾಡಿವ್ರಿ ಸರ್. ಅವು ಗುಬ್ಬಿಗಳಿಗೆ ಅವತ್ತು ಒಂದು ತವನ್ ನೀರು ಇಟ್ಟಿರ್ತೇವೆ ಅಲ್ಲಿ ಅಲ್ಲಿ ನೀರು ಕುಡಿತಾವ ಹೆಚ್ಚು ನಮ್ಮಲ್ಲಿ ಇರ್ತಾವೆ. ಅವು ಅಂದ್ರೆ ಸಾಕಷ್ಟು ಜೀವ ವೈವಿಧ್ಯ ನಿಮ್ಮಲ್ಲಿ ನೋಡಕ್ ಸಿಗ್ತಾವೆ, ಪಕ್ಷಿಗಳು, ಪಾತ್ರಗಿತ್ತಿಗಳು ಸರ್, ಇವೆಲ್ಲ ಆಕರ್ಷಣೆ ಅವು ಅಲ್ಲಿ ಬರ್ತಾರೆ ಸರ್. 15 ಎಕರೆ ಜಮೀನೊಳಗೆ ಇಷ್ಟೆಲ್ಲ ನೀವು ಮಾಡಿದ್ದೀರಿ, ಎಷ್ಟು ಬೆಳೆ ಅದಾವ ಅನ್ನೋದು ನಿಮಗೆ ಎಣಸಾಕು ಆಗಂಗಿಲ್ಲ. ಅದನ್ನ ಏಕದಳ ದ್ವಿದಳ ಹಿಂಗೆಲ್ಲ ಮಾಡ್ಕೋತೀವ್ರಿ. ಅದರ ಒಂದ ಬೆಳೆ ಅಂತ ಹೇಳಿ ಯಾವುದು ಹಿಂಗ ಅದ್ರಾಗ ಬೆಳೆಯಂಗಿಲ್ಲ ರೀ. ಬರೋಬ್ಬರಿ ಈಗ ಇಷ್ಟೆಲ್ಲ ಕೂಡಿಸಿ ಬೆಳಿಬೇಕು, ಈ ತಂತ್ರಜ್ಞಾನ ನಾವು ಉಪಯೋಗ ಮಾಡ್ಕೊಳ್ಬೇಕು, ಅಲ್ಲಿ ಇಂಥದ್ದೊಂದು ಸುಧಾರಣೆ ಮಾಡಿದಂಥದ್ದು ಐತಿ, ಇದು ನಮ್ಮ ಹೊಲದೊಳಗೆ ಇರಬೇಕು. ಈ ನೀವು ಮಾಡ್ತಾ ಇದ್ದೀರಿ, ಪಂಚಗವ್ಯ ಮಾಡ್ತಾ ಇದ್ದೀರಿ, ಜೀವಾಮೃತ ಮಾಡ್ತಾ ಜೀವಾಮೃತ ವೇಸ್ಟ್, ಆಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ಸಹಿತ ಉಪಯೋಗ ಮಾಡ್ತಾ ಇದ್ದೀರಿ, ಬ್ರಷ್ ಕಟ್ಟರ್ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇಷ್ಟು ಆಮೇಲೆ ಆರ್ಥಿಕತೆಯನ್ನು ಲೆಕ್ಕ ಹಾಕ್ತಾ ಇದ್ದೀರಿ, ನಾವು ಖರ್ಚು ಕಡಿಮೆ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ನೀವು ಮಾಡ್ತಾ ಇದ್ದೀರಿ, ಅದ್ರ ಪ್ರಕಾರೇ ನಡೆದದ. ಆಮೇಲೆ ವರ್ಷ ಪೂರ್ತಿ ಹಣ್ಣು ಆಮೇಲೆ ಕಾಯಿಪಲ್ಯ ಇದೇನು ಕೊರತೆ ಇರುವುದಿಲ್ಲ. ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಒಂದು ಪ್ಲಾನ್, ಒಂದು ಯೋಜನೆ ಬೇಕಾಗ್ತದೆ, ಅಥವಾ ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಎಲ್ಲಿಯಾದ್ರೂ ಟ್ರೈನಿಂಗ್ ಆಗ್ಲಿ ತರಬೇತಿ ಆಗ್ಲಿ ತಗೊಂಡಿರ್ಬೇಕಾಗ್ತದೆ. ಮೊದಲ ಇದು ಕುತೂಹಲಕ್ಕೆ ಪ್ರಾರಂಭ ಆಗಿದ್ರಿ ನಮ್ದು, ಕರೆ ಹೇಳ್ಬೇಕಂದ್ರೆ ಮೊದಲ ಅಲ್ಲಿ ಐತಿ ಇಲ್ಲಿ ಮಾಡೋನು, ಈ ಅವರಲ್ಲಿ ಹಂಗ ಮಾಡ್ಯಾರ ನಾವ್ ಇಲ್ಲಿ ಹಿಂಗ್ ಮಾಡೋನು, ಅವ್ರು ಬರೇ ಹಾಲಟ್ಟ ನೋಡ್ಲಾತಾರಲ್ಲ ನಾವ್ ಮತ್ತೊಂದ್ರಾಗ ನೋಡೋನ್ಲ ಹಿಂಗ್ರಿ. ಅಂದ್ರೆ ಎಲ್ಲಾರು ಜರ್ಸಿ ಹಾಕ್ಲಾ ಕಟ್ಟಾರ, ಅದಕ್ಕೆ ಒಂದು 2-3 ಸಾವಿರ ರೂಪಾಯಿದ ಹಾಲು ಹಾಕಿದ್ರೆ ಅಂದ್ರೆ 1,000-1,500 ರೂಪಾಯಿದ ಹಿಂಡಿ ಹಾಕ್ತಾರ. ಹಿಂಗೆಲ್ಲ ಲೆಕ್ಕ ತೆಗ್ದ ನಮ್ಮ ಆಕಳಗಳಿಗೆ ನಾವ್ ಏನು ಹಾಕಂಗಿಲ್ಲ, ಇದ್ದ ಮೇವನ ಹಾಕ್ತೇವೆ. ನಾವು ನಮಗೆ ನಾವು ಮೊದಲು ನಮ್ಮ ವಿಚಾರ ಏನು, ಹೊರಗಿಂದ ಊರಿಗೆ ಕೊಂಡು ತಂದು ಎಲ್ಲಿ ಹಾಕೋದಪ್ಪ ಹಾಲು, ಮನ್ಯಾಗ ಏನಿದ್ರ ಪಾಡ್ಲ ಅತ್ ಹಿಂಗ ಆಕಳ ತಂದಿವಿ. ಅದ ಹಂಗ ನಾವು ಈಗ ಸಾಕ್ಲಾಕನು ಮನ್ಯಾಗ ಸಾಧು ಪ್ರಾಣಿ ಹಿಂಗ ಎಲ್ಲಾ ನೋಡಿದ್ರ ರೀ ಆಕಳ ಬಾಳ ಬೆಟರ್ ಅನಿಸ್ತ. ನಾವ್ ಸಾಕಿದ ಪ್ರಾಣಿಗಳಗನ ಹೇಳ್ತೀನಿ, ನಾವ್ ಹೊರಗಿಂದ ಬೇಡ, ಆಕಳ ಬಾಳ ಬೆಟರ್ ಪ್ರಾಣಿ ಅಂದ್ರ ಒಟ್ಟ ಬಾಳ ಚಲೋ ರೀ ಅಂದ್ರ ಹೇಳಾಕ ಬರಂಗಿಲ್ಲ ಅದನ್ನ. ಆಕಳ ಮೊದ್ಲೇನ ಹೇಳ್ತಿದ್ರಲ್ರಿ ಆಕಳ ಹೊಟ್ಟಾಗ ಅಚ್ಚರ್ ಬಂಗಾರ ಅಂತ ಹೇಳಿ, ಅದ ಈಗ ನಮಗ ಅನುಭವ ಆಗ್ತೈತಿ. ಧಾರಣೆ ಹೇಳ್ಬೇಕಂದ್ರೆ ಸರ್, ಈಗ ನಮ್ದ ನಮ್ ಸಣ್ಣ ಮಗಗ್ರಿ ಹುಟ್ಟಿದ ಕೂಡ್ಲೇ ಕಪ ಹಾಕಿತ್ರಿ, ಅವ್ನ್ ಕಪ ಹಾಕಿತ್ತು. ಬರೇ ಅದ ದವಾಖಾನ್ಯಾಗ ಅಲ್ಲೊಂದ್ 5 ದಿವಸ, ಮನ್ಯಾಗ ಒಂದ್ 5 ದಿವಸ, ಹಿಂಗ ಎಡತಾಕೋದ ಹಾಕಿದ್ರೆ ದವಾಖಾನೆ ಮಣಿ ಎಡತಾಕಿ ಎಡತಾಕಿ ಸಾಕಾಗಿತ್ರಿ ನಮ್ಗೆ. ಅಂದ್ರ ಅದ ಏನಾತ್ರಿ ಸರ್, ನಾವು ಕೃಷಿ ಇಲಾಖೆ ಒಳಗ ಸ್ವಲ್ಪ ಬಸವರಾಜ್ ಜಕಾತಿ ಅಂತೇಳಿ ಅವ್ರು ಸಿಕ್ರಿ, ಸುಮ್ಮ ಅಚಾನಕ್ಕಾಗಿ ನಮ್ಮ ತೋಟಕ್ಕೆ ಬಂದಿದ್ರಿ ಅವ್ರು ಸಿಕ್ರಿ. ಸಿಗಣ್ಣ ಅಲ್ಲಿ ಬರೋಣ, ಅವರು ಸ್ವಲ್ಪ ನಿಮ್ಗೆ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ರಿ ಅಂತೇಳಿ ಕರ್ಕೊಂಡು ಹೋದ್ರಿ. ಅಲ್ಲಿ ಕಣ್ಣೇರಿ ಮಠಕ್ಕೆ ಕಾಡಿಸಿದ ಅದೃಷ್ಟ ಕಾಡಿಸಿದ ಕಣ್ಣೇರಿ ಮಠ ಅಲ್ಲಿ ಕರ್ಕೊಂಡು ಹೋದ್ರಿ. ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೇಳಿದ್ರಾಗ ಅವ್ರ ಅಜ್ಜಾರ ನಮ್ಗೆ ಹಾಟ್ ಟೈಮ್ನಾಗ ಅವ್ರು ಸಿಕ್ರಿ ಹೇಳಿ ಕಣ್ಣೇರಿ ಮಠದಾಗ ರೀ, ಕೊಲ್ಲಾಪುರ. ಹಾಂ, ಕೊಲ್ಲಾಪುರ ಕಣ್ಣೇರಿ ಮಠದಾಗ ರೀ. ಸಿಗಾನ ಅಲ್ಲಿ ಕೇಳಿದ್ರಾಗ ಅವ್ರು ಕೆಲವೊಂದು ವಿಷಯಗಳು ಪ್ರಸ್ತಾಪ ಆತ್ರಿ, ಅಲ್ಲಿ ಪ್ರಸ್ತಾಪ ಆಕಳದಿಂದ ಏನೇನು ಆಕತ್ತೆ ಅನ್ನೋದು ಸ್ವಲ್ಪ ರೈತರು ನಾವು ಬೇಷ ಮಂದಿ ಹೋಗಿದ್ದೇವ್ರಿ. ಅಲ್ಲಿ ಒಂದು 10-12 ಜನ ಬೊಬ್ಬಲೇಶ್ವರದಿಂದ ಗೊಳೆ ಮಕ್ಕೊಂಡು ನಾನಾಗ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಹೋಗೋಟ್ಟಿಗೆ ಅಲ್ಲೆಲ್ಲ ಅದ್ರ ತಿಳಿತ್ರಿ ತಿಳಿಯಾನ ಹಂಗೆ ಬಂದು ನಾವು ಆಕಳ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿವಿ ನೋಡಿ ಸರ್. ಅಲ್ಲಿ ಆಯ್ತರ ಮೇಲೆ ಚಾಲು ಆತ್ರಿ ಅಲ್ಲಿ ಹಿಡ್ಕೊಂಡು ಫಸ್ಟಿಗೆ ಬಂದೇವ್ರಿ. ಬಂದು ನಮ್ಗೆ ಹೈನ ಉಣಕತ್ತೇಳಿ ಹೈನಕ್ಕೆ ಮಾಡಿದೆವು ಒಂದು, ಅದು ಹೈನ ಉಣಕ್ಕೆ ಅದ ಒಂದು ಮಾಡಿದೇವಿ. ಒಂದು ಮಾಡೋಣ ಮುಂದೆ ಹಂಗೆ ಅದು ಒಂದಕ್ಕೊಂದು ಆಕಳದ ಏನೇನು ಉತ್ಪನ್ನಗಳು ಹಾಕವು ಏನೇನಿಲ್ಲ ಹಿಂಗೆ ಭಾಳ ಆಕಡೆ ಕಡೆ ಚರ್ಚೆ ಆಗ್ಲಕ್ಕೈತಿ ನಮ್ಮೊಳಗೆ. ಆಯ್ತರ ಚರ್ಚೆ ಆಗ್ಲಕ್ಕತ್ತಾನ ಫಸ್ಟಿಗೆ ರೀ ನಾವು ಆ ಗೋಮೂತ್ರ ಅರ್ಕ ತೆಗೀದ ಅಂತೇಳಿ ಒಂದು ಬಾಯ್ಲರ್ ಮಾಡಿಸಿದೇವ್ರಿ ಅದನ್ನ. ಅದಕ್ಕೆ 8,000 ರೂಪಾಯಿ ಕೊಟ್ಟು ಒಂದು ಬಾಯ್ಲರ್ ಮಾಡಿಸಿದ್ರಿ, ಅದನ್ನ 50 ಲೀಟರ್ ಹಿಡಿಯುವಂತ ಒಂದು ಬಾಯ್ಲರ್ ಮಾಡಿಸಿದ್ರಿ. ಆ ಬಾಯ್ಲರ್ ಮಾಡಿಸಿದ್ರೆ ಅದನ್ನ ತೆಗೆದು ಒಂದು ಪದ್ಧತಿ ಐತ್ರಿ. ಅದು ಗೋ ಅರ್ಕ ತೆಗಿಬೇಕಾದ್ರೆ ಅದನ್ನ ಬಾಷ್ಪೀಕರಣ ಮಾಡಿ ತೆಗಿಬೇಕ್ರಿ, ಅದನ್ನ ಹಂಗೆ ತೆಗಿಲಕ್ಕೆ ಬರಂಗಿಲ್ಲ ರೀ. ಅದು ಡೈರೆಕ್ಟ್ ಕೆಲವೊಂದು ಆಕಳುಗಳಿಗೆ ಕಾಯಿಲೆ ಇರ್ತಾವ್ರಿ, ಆ ಕಾಯಿಲೆ ಮನುಷ್ಯರಿಗೆ ಬರೋ ಚಾನ್ಸನು ಇರ್ತೈತಿ ಅದಕ್ಕೆ. ಹಿಂಗಾಗಿ ಆ ಅರ್ಕ ತೆಗಿಬೇಕಾದ್ರೆ ಅರ್ಕನ್ಯಾಗ ತುಳಸಿ ಅರ್ಕ, ಅಮೃತ ಬೆಳೆ ಅರ್ಕ, ಮತ್ತು ಅವು ಇನ್ನೂ ಭಾಳ ಒಂದು ತುಳಸಿ ಅರ್ಕ, ಅವು ಇವಟ್ಟು ಏನೇನು ಬರ್ತಾರಲ್ಲ ಒಂದು 5-6 ಥರ ಅರ್ಕ ನಾವು ತೆಗಿತೇವ್ರಿ. ಈಗ ಅವು ತೆಗಿದ್ರೆ ಕೆಲವೊಬ್ರು ಯಾರ್ಯಾರಿಗೆ ಏನೇನು ಬೇಕು ಅನಿಸ್ತೈತಿ ಅವ್ರಿಗೆ ಹೇಳ್ತಾರೆ, ಅದನ್ನು ಹಾಕಿ ತೆಗೆದು ಕೊಡ್ತೇವ್ರಿ ಅವ್ರು. ಶುಗರ್ ಇದ್ದವ್ರಿಗೆ, ಬಿ ಪಿ ಇದ್ದವ್ರಿಗೆ, ಮತ್ತೆ ಕ್ಯಾನ್ಸರ್ ಇದ್ದವ್ರಿಗೆ, ಇವ್ರಿಗೆ ಎಲ್ಲರಿಗೂ ಅದ ಒಂದೊಂದು ತರ ಅದಾವ್ರಿ. ಅಂದ್ರೆ ಎಲ್ಲರೂ ಬಂದು ಹೋಯ್ತಾರೆ? ಹಾ, ಹೋಯ್ತಾರೆ. ಇಲ್ಲ, ತೋಟಕ್ಕೆ ಬಂದು ಹೋಯ್ತಾರೆ. ಇಲ್ಲಿ ಅದ ನಾವ್ ಏನ್ ಮಾಡ್ತೇವ್ರಿ, ಅವ್ರು ಏನೇನು ಅದ್ರದ ಸಮಸ್ಯೆ ಐತೆ ಅಂತ ಹೇಳ್ತಾರ, ಆ ಸಮಸ್ಯೆ ಒಳಗ ಔಷಧ ಯಾವ್ಯಾವ ಕುಡಿಸ್ಬೇಕು ಅದನ್ನ ಕುಡಿಸಿ ಅವ್ರಿಗೆ ಕೊಡ್ತೇವ್ರಿ. ಇದನ್ನೆಲ್ಲ ಹೆಂಗ್ ಕಲ್ತ್ರಿ ತಯಾರು ಮಾಡುವಂತದ್ದು? ಆ ತರಬೇತಿಗಳಿಗೆ ಹೋಗಿದ್ದೀನಿ ಸರ್. ಒಂದು ಗೋಕಾಕ್ ಒಳಗೆ ಒಂದು ತರಬೇತಿ ಐತ್ರಿ, ಗೋಕಾಕ್ ಹೋಗಿದ್ರಿ ಅವ್ರು. ಅಲ್ಲಿ ಉಡುಪಿ ಒಳಗ ಒಬ್ರು ಗುರುಜಿ ಇದಾರೆ, ಅವ್ರು ಈ ಗೋ ಉತ್ಪನ್ನಗಳ ಬಗ್ಗೆನ ತರಬೇತಿ ಕೊಡ್ತಾರ್ರಿ. ಆ ತರಬೇತಿಗಳಿಗೆ ಒಂದು 4 ತರಬೇತಿ ಹೋಗಿ, ಸಾಬನ್ ತಯಾರು ಮಾಡ್ಕೋಬಹುದು ರೀ, ಶಾಂಪು ತಯಾರು ಮಾಡ್ಕೋಬಹುದು, ಧೂಪದ ಕಾಯಿಲ್ ತಯಾರು ಮಾಡ್ಕೋಬಹುದು, ಕೆಲವೊಂದು ಮೋಟಿಗಳು ಮಾಡಕ್ ಬರ್ತೈತಿ, ಪಿನಾಯಿಲ್ ಮಾಡಕ್ ಬರ್ತೈತಿ. 20 ಐಟಮ್ ತನ ನಾವು ಬರೀ ಸಗಣಿ ಮೂತ್ರದಿಂದ ಮಾಡ್ಕೋಬಹುದು. ಏನೇನು ಮಾಡ್ತಾ ಇದ್ದೀರಿ ನೀವು ಮತ್ತೆ? ನಮ್ ಕಡೆ ಸಿಗ್ತಾವ ಸರ್, ಸೊಳ್ಳಿ ಕಾಯಿಲ್ ಸಿಗ್ತೈತಿ, ಪಣಿತಿ ಪಣಿತಿ ದೀಪಾಚಾಕ್ ಪಣಿತಿ ಸಿಗ್ತೈತಿ, ಆಮೇಲೆ ಸಾಬನ್ ಸಿಗ್ತೈತಿ, ಪೆನಾಯಿಲ್ ಸಿಗ್ತೈತಿ, ಅಗ್ನಿಹೋತ್ರದ ಕಿಟ್ ಅನ್ನ ಸಿಗ್ತೈತಿ ಸರ್. ನಮ್ ಕಡೆ ತುಪ್ಪ ಕೊಡ್ತೀವಿ, ಕುಳ್ಳು ಕೊಡ್ತೀವಿ, ಆಮ್ಯಾಗ ಇದು ಕೊಡ್ತೀವಿ ಭತ್ತ, ಅದ್ರ ಜೊತೆ ಹಾಕ ಮೇನ್ ಬೇಕಾಗಿದ್ದು ಇವು 3 ಐಟಮ್ ರೀ, ಅಗ್ನಿಹೋತ್ರ ಮಾಡಕ್ ಬೇಕಾದ ಅದನ್ನೆಲ್ಲ ಒಟ್ಟ ನಮ್ಮ ಕುತೂಹಲಕ್ಕೆ ಚಾಲೋ ಮಾಡಿದ್ರಿ. ಇದು ನಾವು ನಮ್ಮ ಸಲಹೆ ಮಾಡ್ಕೊಳಕ್ ಹತ್ತಿದ್ದು, ನಮ್ಮನ್ನ ಈ ನಾವು ಈ ಲೆಕ್ಕಕ್ಕೆ ಬಂದಿತ್ತೀವಿ. ಈಗ ಒಕ್ಕಲತನ ಮಾಡ್ಬೇಕು ಅಂತಂದ್ರ ನೀವು ಮನಿ ಮಂದಿ ಅಷ್ಟೇ ಮಾಡ್ತೀರಿ, ಹೊರಗಿನವ್ರು ಯಾರು ನಿಮ್ಮಲ್ಲಿ ದುಡಿಯಕ್ ಬರಂಗಿಲ್ಲ? ಬರ್ತಾರ್ರಿ, ಬಾಳ ದಗದ ಮೇ ಮ್ಯಾಗ ಬಂದಿತ್ತಂದ್ರ ಕರ್ಕೋತೀವ್ರಿ. ಒಂದೊಂದ್ಸಲ ದಗದ ನಾವು 3 ಮಂದಿ ಹುಡುಗರು ಸಾಲಿ ಹೋಗ್ತಾರ್ರಿ, ನಾವಿಬ್ರ ಮನ್ಯಾಗ ಇರೋರು, ಇವರು ಒಂದ್ಸಲ ಮತ್ತ ಮನಿ ಐತನಿಂದ ಯಾರೇ ಊಟಕ್ಕ ಹೇಳಾರ ಇಲ್ಲಿ, ನಾವು ಅವ್ರನ್ನ ಏನ್ರಿ ಒಂದ್ ಸಮಸ್ಯೆ ಇರೋದಲ್ಲ, ಹಂಗ ಬಾಳ ಮೇ ಮ್ಯಾಗ ಅನಿವಾರ್ಯ ಸಮಸ್ಯೆ ಇದ್ರೆ ಅಟ್ಟ ಕರ್ಕೋತೀವ್ರಿ. ಇಲ್ಲಿ ಇಲ್ಲಂದ್ರೇನು ಕೂಲಿ ಕರ್ಸಂಗಿಲ್ಲ, ದಿನಂಪ್ರತಿ ಅಂತ ಹೇಳಿ ನಮ್ಮಲ್ಲಿ ಯಾರು ಇರಂಗಿಲ್ಲ, ಯಾರು ಇರಂಗಿಲ್ಲ. ಆ ದನಗಳ ವ್ಯವಸ್ಥಾ ಅಂತೂ ನಾವ ಮಾಡ್ತೀವ್ರಿ. ಹಿಂಗೇನ ಕಸ ಕಡ್ಡಿ ಇಳ್ಕ ಕಡ್ಲಿ ಕೇಳುದು, ಜ್ವಾಳದ ರಾಶಿ ಇಂತಾವ ಏನ್ರಿ ಮೇ ಮ್ಯಾ ದಗದ ಮೇ ಮ್ಯಾ ಬಂದ್ ಅಂದ್ರ ನಮಗ್ ಮುರಿದ್ ಬರ್ಲಾರಂಗ ದಗದಿದ್ವು ಅಂದ್ರ ರೀ, ಆಗ ದಗದ್ನ್ಯಾರ ಕರ್ಕೋತೀವಿ. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಬೇಕಾಗ್ತದೆ, ಬಹಳಷ್ಟು ಕೆಲಸಗಳನ್ನ, ಮನಿ ಕೆಲಸ ಜೊತೆಗೇನೆ ತಾವು ಲಕ್ಷ್ಮಿ ಅವರು ತಮ್ಮೆಲ್ಲ ಬಹಳಷ್ಟು ಜವಾಬ್ದಾರಿ ಅದ, ಹೆಂಗೆಲ್ಲ ನೀವು ನಿರ್ವಹಣೆ ಮಾಡ್ತೀರಿ, ಮ್ಯಾನೇಜ್ ಹೆಂಗ್ ಮಾಡ್ಕೋತೀರಿ? ಅದ ಏನ ಹಂಗ ಹೇಳಾಕ ಬರುದಿಲ್ರಿ ಸರಿ, ಅದು ತಾನಾಗೇನ ಮಾಡಿ ಹಾಕೈತ್ರಿ. ಅದು ನೋಡಿದಾರ ಎಲ್ಲಾರು ದಗದ್ ಬಾಳ ದಗದ್ ಬಾಳ ತಾರ್ ಕರೆ, ನನಗ್ ಯಾವತ್ತು ಹಂಗ ನನಗ್ ದಗದ್ ಬಾಳ ಅಂತ ಅನ್ಸಿಲ್ಲ. ಹೆಚ್ಚಾಗ್ರಿ ಈಗ ನಮ್ಮಲ್ಲಿ ಜನ ಏನಾಗಿತ್ರಿ, ಮುಂಜಾನೆ 7-8 ತನ ಮಕ್ಕಳದ್ ರೂಡ್ ಹಾಕಿಡ್ಕೊಂಡ್ಬಿಟ್ಟತ್ರಿ. ಈಗ ನಮ್ಮ ಮನ್ಯಾಗ ಹಂಗಿಲ್ಲ ಸರ್, ನಾವು ಕಂಪಲ್ಸರಿ ನಾವು 5 ಎದ್ದಿರ್ತೇವೆ, ಒಬ್ಬರೇ 5 ಎದ್ದಿರ್ತೇವೆ ನಾವು. ನಮ್ ಒಟ್ಟು ಮುಂಜಾನೆ 7 ಸ್ಟೆಪ್ ಮ್ಯಾಗ ಸ್ಟೆಪ್ ದಗದನ ಅದಾರಿ. ಹೇಳ್ಬೇಕಾದ್ರೆ ಮುಂಜಾನೆ ಹೇಳ್ಬೇಕು, ಹೇಳಿಕಂದ್ರೆ ನಮ್ಗೆ ಲಾಸ್ ಐತ್ರಿ. ಯಾಕಂತ ಕೇಳ್ರಿ ನೀವು, ಆಕಳ ಗೋಮೂತ್ರ ಕೊಡು, ಒಂದ್ ಮೇವ ಹಾಕೋದಕ್ಕ ಗೋಮೂತ್ರ ಕೊಡ್ತೈತ್ರಿ. ಆ ಗೋಮೂತ್ರ ನಾವು ದಿನಕ್ಕೆ 10 ಮಾಡ್ಕೊಂಡೇವ ಅಂದ್ರೆ ಅದ್ ನಮಗ್ 3 ಏನ್ ಉತ್ಪನ್ನ ಐತಿರ್ಲಿಲ್ಲ ನಮ್ದು, ನಾವ್ ಅದನ್ನ 300 ರೂಪಾಯಿ ಲೀಟರ್ ಕೊಡ್ತೀವಿ, 900 ರೂಪಾಯಿ ಲಾಸ್ ಆಗ್ಬಿಡ್ತೈತ್ರಿ. ನಾವು ಎಷ್ಟು ತಡ ಮಾಡಿ ಹೇಳ್ತೇವಿ, ಅದ್ ತೆಳಗ್ ಹೋದ್ಬಿಡ್ತೀರಿ ಅಂದ್ರೆ ಅದರ ಟೈಮ್ ಪ್ರಕಾರ ನೀವು ನಿಮ್ ಕೆಲಸ ಮಾಡ್ಲೇಬೇಕು ಸರ್. ಅದ ಗೋಮೂತ್ರ ಔಷಧ ತೆಗಿಬೇಕಾದ್ರೆ ಸರ್ ಎಲ್ಲಾ ಟೈಮ್ನಾಗ ತೆಗಿಲಕ್ ಬರಂಗಿಲ್ರಿ, ಅದ್ ರಿಸಲ್ಟ್ ಕೊಡಂಗಿಲ್ಲ. ಈಗ ಕೆಲವೊಬ್ರಿಗೆ ಇದು ಗೊತ್ತೈತಿ ಗೊತ್ತಿಲ್ಲ ಹಂಗ ಹೊಡಿತಾರೆ ಅವ್ರ ಗಾಡಿ. ಈಗ ನಮ್ಮ ಕೆಲಸದ ಪ್ರಕಾರ ಗೋಮೂತ್ರ ಆಕಳದ ಹಿಡಿಬೇಕಾದ್ರೆ ಅದನ್ನ ಮುಂಜಾನೆ ಸೂರ್ಯೋದಯ ಟೈಮ್ಗೆ ಹಿಡಿಬೇಕ್ರಿ ಅದನ್ನ, ಅದ್ರ ಶಕ್ತಿ ಜಾಸ್ತಿ ಇರ್ತೈತ್ರಿ ಅವಾಗ. ಅಂದ್ರೆ ಚಂತನ ಅದು ತಿರುಗಾಡಿದ್ದು ಮಾಡಿದ್ದು ಬಂದು ಚಂತನ ರಾತ್ರಿ ಅಟ್ಟು ಎಲ್ಲ ಸಂಗ್ರಹ ಮಾಡ್ಕೊಂಡಿರ್ತೈತಿ ಹೆಚ್ಚರಿ, ಸೂರ್ಯನ ಕಿರಣ ಅದು ಹಿಡಿದಿಟ್ಕೊಂಡಿರ್ತೈತಿ. ಅದು ಬಿಡುದು ಗೋಮೂತ್ರ ಸಗಣಿ ಹಾಲ್ನಾಗ ಕುಡಿದ್ರಿ ಅದು. ಅದಕ್ಕಾಗಿ ನಮ್ಮ ಜವಾರಿ ಆಕಳಿಗೆ ಶ್ರೇಷ್ಠ ಅನ್ನೋದು ಯಾಕಂದ್ರೆ ಇದು ಸೂರ್ಯನ ಕಿರಣ ಹಿಡಿದಿಟ್ಕೊಂಡ ಅದು ಮುಖಾಂತರ ನಮ್ಗೆ ಎಲ್ಲರಿಗೂ ಹಂಚತೈತಿ ಅದು, ಆ ಚೈತನ್ಯವನ್ನು ಎಲ್ಲರಿಗೂ ಎಲ್ಲರಿಗೂ ಕೊಡ್ತೈತ್ರಿ ಅದು ಆ ಚೈತನ್ಯವನ್ನು. ಅದರಿಂದ ನಮ್ಮ ಶರೀರದಾಗ ಶಕ್ತಿ ಶಕ್ತಿ ಇದ್ರಿ ಸರ್. ಈ ಎಚ್ ಎಫ್ ಜರ್ಸಿಗೆ ಅದಕ್ಕೆ ಆ ಸಾಮರ್ಥ್ಯನೂ ಇಲ್ಲ, ಅದನ್ನ ಅವ್ನು ಹೋಲ್ಸಾಕ ಬರಂಗಿಲ್ರಿ, ಮಾತನ್ಯಾಗ ಸಹಿತ ಹೊಲ್ಸಾಕ ಬರಂಗಿಲ್ಲ. ಆ ಜರ್ಸಿ ಆಕಳಿಗೆ ಜವಾರಿ ಆಕಳನ ಮಾತನ್ಯಾಗ ಸಹಿತ ಹೊಲ್ಸಾಕ ಬರಂಗಿಲ್ಲ. ನಾವು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ಒಬ್ಬ ಡಾಕ್ಟರ್ ಇದ್ದಂಗ ನೋಡಿ ಸರ್ ಅದು. ಈಗ ಮಕ್ಕಳು 3 ಜನ ಮಕ್ಕಳು ಇದ್ದಾರಲ್ಲ, ಅವ್ರ ದಿನಚರಿ ಹೆಂಗದ? ಯಾವಾಗ ಹೇಳ್ತಾರೆ, ಯಾವಾಗ ಊಟ, ಯಾವಾಗ ತಿಂಡಿ? ಮುಂಜಾನೆ ನಮ್ ಜೊತೆ ಹೆಣ್ಕಾಸ್ ಹೋಗ್ತಾರೆ, ಹೆಣ್ಕಾಸ್ ಮಾಡಿ ಬಂದ್ ಕೊಡ್ಲಿ ಒಂದ್ ಸ್ವಲ್ಪ ಏನ್ರಿ ಜಳಕಕ್ಕ ಅದಕ್ಕೆ ಕಲ್ತಿಕೋ, ಇಲ್ಲಿಕ್ ಏನ್ರಿ ಉಳಿದಿದ್ರ ಹೋಮ್ವರ್ಕ್ ಮಾಡ್ಕೋ, ಇಂಥವ್ ಏನ್ರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರ. ಆಮ್ಯಾಗ ಚಂತನ ನಾ ಮೇವ್ ಮಾಡಿರ್ತೇನೆ, ಚಂಜಿಕ ಕಡ್ದಿಡ್ದು ಒಂದಾರಿ ನನ್ ಕೆಲ್ಸ ತಂದೋಗಿದೆ ಎಲ್ಲ ಅವ್ರ, ಅದನ್ ಮಿಷನ್ ಹಾಕ್ತಿವಿ. ಮಿಷನ್ ಹಾಕಿಂದ ಶಾಪ್ ಕಟ್ರಿ ಸರ್, ಶಾಪ್ ಕಟ್ರೆ ಅದಕ್ಕೆ ಚಾಲು ಮಾಡಿಕೊಟ್ರೆ ದೊಡ್ಡ ನಮ್ ದೊಡ್ಡ ಮಗ ಪೂರ್ತಿ ಅದನ್ನೆಲ್ಲ ನಿರ್ವಹಿಸ್ತಾನ. ನಮ್ ಲೆಕ್ಕ ತೆಗದ್ರ ರೀ ನಮ್ಕಿತಾನು ಹೆಚ್ಚು ವಜ್ಜಿ ಅದ್ ನೆಗ್ಲಾಕ್ ಬಿರ್ಸದಾನ್ರಿ ಹುಡುಗ. ಅಂದ್ರೆ ಇವ್ರ ಜೋಡಿ ಕೂಡಿ ಸರ್ ನಾ ಇರ್ಲಿಕ್ಕಂದ್ರು ನಮ್ ದ್ರಾಕ್ಷಿ ಔಷಧ ಸಿಗಕ್ ಅವನ ಹೊಡಿತಾನ ಹೇಳ್ತಾರ. 12 ವರ್ಷದ ಅವದಾನ್ರಿ, 12-13 ವರ್ಷದ ಅವದಾನ್ರಿ. ಅವ್ ಟ್ರಾಕ್ಟರ್ ಹೊಡಿತಾನ ಬಿತ್ತಾನ ಮಾಡ್ಯಾನ ಸರ್. ಈ ಸರ ನಿಮ್ಮ ಕೆಲಸದೊಳಗೆ ನಿಮ್ಮ ಮಕ್ಕಳು ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಈಗ ನಾವು ಸೂಕ್ಷ್ಮಾನ ಜೀವಿಗಳನ್ನ ತಂದೇವ್ ಸರ್ ಮನ್ಯಾಗ, ಟೈಕಡೋರ್ಮ, ಸೋಡಾಮನಸ, ಮತ್ ಇವ್ ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರ್. ಅವು ತಿರುಗಾಡ್ಲಿಕ್ಕಂದ್ರೆ ಸರ್ ಅವು ಜೀವಾಣುಗಳು ಉಳಿಯಂಗಿಲ್ಲ. ಅವು ಅವಕ್ಕೆ ಮತ್ತೆ ಆರ್ ಕೊಡ್ಬೇಕಾದ್ರೆ ನಾವು ಈಗ ಹೇಳ್ಬಿಟ್ಟಿರ್ತೇವೆ ನಮ್ಮ ಹುಡುಗರಿಗೆ, ಇದನ್ನ ಪ್ರಮಾಣ ಮೇಲೆ ಇದನ್ನ ಹಾಕ್ಬೇಕಾ, ಇದ್ರ ಹಾಕಿಟ್ಟು ಇಲ್ಲಿ ತಿಳಿದ್ರೆ ಆತ ಅವ್ರು ಹಾಕಿ ಅದನ್ನ ತಿರುಗಾಡಿ ಬಂದ್ಬಿಡ್ತಾರೆ. ಲಕ್ಷ್ಮಿಯವರು, ಈಗ ನಿಮ್ಮಂಗ ಬೇರೆ ಹೆಣ್ಮಕ್ಳು ನಿಮ್ಮ ಸುತ್ತಮುತ್ತಲ ಇರುವಂತವ್ರು ನಿಮ್ಮನ್ನ ನೋಡಿ ಇಲ್ಲ ನಾವು ಹಿಂಗ್ ಬದಲಾಗಬೇಕು ಮಾಡಬೇಕು ಸಾಕಷ್ಟು ಜನ ಅನ್ಕೊಂಡಾರ, ನಾವು ಹಿಂಗ್ ಮಾಡೋಣ ಅಂತ ಹೇಳಿ ಅನ್ಕೊಂಡಾರ. ಈಗ ಸರ ಮಹಿಳಾ ಗುಂಪು ಅಂತ ಹೇಳಿ ಆತ್ಮ ಇದ್ರಾಗ ಸೇರ್ಕೊಂಡಿಂದ ನಾವು ಗಂಡ್ಮಕ್ಳದು 5 ಗುಂಪು ನಾ ಮಾಡಿನಿ ಸರ್. ಈಗ ಅವ್ರು ಹೆಣ್ಮಕ್ಳು ಅವ್ರು 2 ಗುಂಪು ಮಾಡ್ಯಾರ. ಆ ಗುಂಪು ಮಾಡಿ ಈಗ ನಾವು ಏನು ಉತ್ಪನ್ನಗಳು ಮಾಡಕತ್ತೀವ್ರಲ್ಲ, ಇದನ್ನ ಎಲ್ಲಾರಿಗೂ ಒಬ್ಬೊಬ್ರಿಗೆ ಒಬ್ಬೊಬ್ರು ಡಿವೈಡ್ ಮಾಡಿ ಕೊಡ್ಬೇಕಂತ ಈಗ ಮಾತಾಡ್ಕೊಂಡಿವ್ರಿ ನಾವು. ಅಟ್ರು ಸೇರಿ ಒಂದ್ ತರ ಪ್ರಾಡಕ್ಟ್ ಮಾಡಿದ್ವಿ ಅಂದ್ರೆ ಮಾರ್ಕೆಟಿಂಗ್ ಹೇಳಿ ಇದನ್ನ ತಲೆ ಓಡಿಸಿದ್ವಿ. ಆದ್ರೆ ಇನ್ನ ಪೂರ್ತಿ ಅದ್ರೊಳಗ ಇದು ಆಗಿಲ್ಲ, ಇನ್ನ ಯೋಜನೆ ನಡೆದ ನಿಮ್ದು. ಹೆಚ್ಚು ಕಮ್ಮಿ ನಮ್ದು ಇನ್ನೊಂದ್ ತಿಂಗಳಾಗ ಅದ ಕಾರ್ಯರೂಪಕ್ಕೆ ಬರ್ಬೋದು ಸರ್. ಅಡ್ಡಿಲ್ಲ, ಈಗೆಲ್ಲ ಹೊಸ ಹೊಸ ಪ್ರಯತ್ನ ಮಾಡೋದ್ರಾಗದೇವ್ರಿ. ಅಡ್ಡಿಲ್ಲ, ಒಂದ್ ಹೇಳ್ರಿ ನನಗ, ಮಕ್ಕಳು ಮೊಬೈಲ್ ಆಡ್ತಾರ ನೋಡ್ತಾರೆ? ಸ್ವಲ್ಪ ನೋಡ್ತಾರೆ ಸರ್, ನೋಡ್ತಾರೆ ಸ್ವಲ್ಪ ಕಡಿಮೆ ರೀ. ಅಂದ್ರೆ ಏನೋ ದಗದ್ ಬಾ ಇರ್ತೈತ್ರಿ ನಮ್ಮ ಮನ್ಯಾಗ, ಕೆಲಸ ಹಚ್ಚಿರ್ತೀರಿ? ಕೆಲಸ ಹಚ್ತೀವಿ, ಅದನ್ನ ದಗದ ಮುಗಿಸಿ ಬರೋಟಿಗೆ ಅವ್ರಿಗೆ ಸಾಲಿ ಇರ್ತೈತಿ, ಹರಿಯಾಗ ಹೋದ್ರೆ ಮತ್ತೆ ಸಾಲ್ಯಾಗ ಸರ್ಗಳು ಬೆಳಿತಾರ, ಅವ್ರದ್ದು ಅವ್ರದ್ದು ಹೋಮ್ವರ್ಕ್ ಅದಿರ್ತೈತಿ ನೋಡ್ತಾರೆ ಸ್ವಲ್ಪ ಇಲ್ಲತ್ತಲ್ಲ, ಟಿವಿ ಜಾಸ್ತಿ ನೋಡ್ತಾರೆ ಫೋನಿನ್ಕಿತ. ಮೊಬೈಲ್ ಅನ್ನು ಕಡಿಮೆ ಉಪಯೋಗ ಆಗ್ತದೆ, ಮೊಬೈಲ್ ಕಡಿಮೆ ಸರ್. ನಮ್ಮ ಮನ್ಯಾಗ 5 ಜನರ ನಡುವೆ ಇರೋದೈತಿ ಸರ್, ಒಂದೇ ಮೊಬೈಲ್ ಅದ, ಅದು ಹಠ ಮಾಡಂಗಿಲ್ಲ ಹಿಂಗ ನನಗೆ ಮೊಬೈಲ್ ಬೇಕು ಮೊಬೈಲ್ ಇಲ್ಲ ಹಂಗೇನ ಹಂಗ ಅನ್ನ ಟೈಮ್ ಇರುದಿಲ್ಲ. ನಾವ ಕರೆ ಅಂದ್ರೆ ನಾನ ಹೆಚ್ಚು ಫೋನ್ ನೋಡುದಿಲ್ರಿ, ನಾ ಟಿವಿ ನೋಡ್ತೀನಿ ಬೇಕಂದ್ರೆ, ಮತ್ತೆ ಚಂತನ ಟಿವಿನ ನೋಡಂಗಿಲ್ಲ, ಚಂತನ ದಗದನ ಇರ್ತೈತಿ ಒಂದಾಗಟ್ಟಿನ ಒಂದು, ಹಂಗಾಗಿ ಏನು ಟಿವಿ ನೋಡಂಗಿಲ್ಲ. ಒಳ್ಳೇದು. ಈಗ ಇಷ್ಟು 15 ಜಮೀನ್ದೊಳಗೆ ಒಂದು ಆದಾಯ ಎಷ್ಟಾಗ್ತದೆ ನಿಮ್ಗೆ? ಒಂದು ವರ್ಷಕ್ಕೆ ಒಂದು ಸರಾಸರಿ ಎಷ್ಟು ಬರ್ತದೆ, ಎಷ್ಟು ಖರ್ಚಾಗಿರ್ತದೆ ನಿಮಗೆ, ಎಷ್ಟು ಉಳಿತದೆ? ಒಂದ್ 10 ಲಕ್ಷ ತನ ಅದು ಆದಾಯ ಆಗ್ಬೋದ್ರಿ ನಮ್ದು ಆದಾಯ ಆಕೈತಿ. ಅದ್ರೊಳಗ ನಾವ್ ಇದು ಮಾಡಿದ್ರ ಮ್ಯಾಗ ಅಂದ್ರ ಕೂಲಿಯವ್ರನ್ನ ಹಚ್ಚಿದ್ರ ಮ್ಯಾಗ ಒಂದ್ 1 ಲಕ್ಷ 1.5 ಲಕ್ಷ ತನ ಅದು ಖರ್ಚು ಹೋಗ್ಬೋದು. ಆಮ್ಯಾಗ ಇನ್ನೊಂದು ಬೀಜಗಳನ್ನ ಮನ್ಯಾಗ ಇಟ್ಕೊಂಡ ಕಡ್ಲಿ ಅದು ಎಲ್ಲಾ ವರ್ಷದ ವರ್ಷ ತನ ಇಟ್ಟು ಬಿತ್ತಿರ್ತೀವ್ರಿ, ಜ್ವಾಳ ಇಟ್ಟು ಬಿತ್ತಿರ್ತೀವಿ, ಅವಕ್ಕ ಬೀಜಾಮೃತ ಅಂತ ಹೇಳಿ ಮಾಡಿ ಅದನ್ನ ಅದಕ್ಕೆ ಹಚ್ಚಿ ಬಿತ್ತಿರ್ತೀವಿ. ದ್ರಾಕ್ಷಿ ಏನೈತಿ ಈಗ ಒಂದ್ ಸ್ವಲ್ಪ ಇನ್ನು ಇನ್ಕಮ್ ಬಂದಿದ್ದ ಈಗ 2ನೇ ವರ್ಷ ರೀ ನಮ್ದು, ಇನ್ನು ಅದ್ರದ್ದು ಆದಾಯ ಹೆಚ್ಚಾಗ್ಬೋದು. ಇದೇನ ನಾ 10 ಲಕ್ಷ ಏನ್ ಹೇಳತ್ತೀನಲ್ರಿ, ಇದು ನಮ್ಮ ಮನಿ ಖರ್ಚು ಬಿಟ್ಟು ನಮ್ಮ ಮನಿ ಖರ್ಚಿನ ಇದು ಹೇಳಿನಲ್ರಿ ನಿಮಗೆ ಇನ್ಕತನ, ಅದ್ರೊಳಗೆಲ್ಲ ನಮ್ಮ ಮನಿ ಇದು ಆಲ್ಮೋಸ್ಟ್ ಇದು ಖರ್ಚು ಹೋಗತಿ. ಅದನ್ನ ಬಿಟ್ಟರೆ ಬೇರೆ ಯಾವುದಕ್ಕೂ ಖರ್ಚು ಮಾಡಂಗಿಲ್ಲ, ಹುಡುಗರು ಸಾಲ ಆತು ಉಳಿದದ್ದು ಇನ್ಕಮ್ ಆತ ಅಷ್ಟ. ಒಳ್ಳೇದು. ಈಗ ಯಾರಾದರೂ ನಿಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹಾಂ ಸರ್, ಹೆಸರು ಪೂರ ಹೇಳ್ರಿ ನೀವು, ಇದೆಲ್ಲ ನಂಬರ್ ಹೇಳ್ರಿ ಸರ್. 9900875944 ಈ ನಂಬರ್ಗೆ ಯಾರಾದ್ರೂ ಕರೆ ಮಾಡಿ ಆಕಳುಗಳ ಬಗ್ಗೆ ಮಾಹಿತಿ ಕೇಳ್ತಾರೆ, ಆಕಳು ಬಗ್ಗೆ ಮಾಹಿತಿ ಹೇಳಿದ್ರೆ ಹೇಳ್ತೇವೆ. ಆಮೇಲೆ ಕೃಷಿ ಒಳಗೆ ನಮ್ಮ ಅನುಭವ ಪ್ರಕಾರ ಏನೇನೈತಿ ಅದ್ರದ ಜೀವಾಮೃತ ಆಗಲಿ ಗೋಕೃಪಾಮೃತ ಆಗಲಿ ಮತ್ತು ಅವು ವೇಸ್ಟ್ ಡಿ ಕಂಪೋಸರ್ ಹೆಂಗೆ ಬಳಸೋದಾಗಲಿ ಗೊಬ್ಬರ ಗ್ಯಾಸ್ ಆಗಲಿ ಮತ್ತು ಇವು ಬಿತ್ತನೆ ಮಾಡೋದ್ರಾಗ ಅದ್ರ ಬಗ್ಗೆನೂ ಕೇಳಿದರೆ ಅದ್ರ ಬಗ್ಗೆನೂ ಸಲಹೆ ಬೇಕಾದಂಗೆ ಕೊಡ್ಬೋದು ಸರ್. ನಮ್ಗೆ ತಿಳಿದ ಮಟ್ಟಿಗೆ ನಮ್ಮಲ್ಲಿ ಏನು ಜ್ಞಾನ ಐತಿ ಆ ಜ್ಞಾನ ಮತ್ತೊಂದು 10 ಜನಕ್ಕೆ ನಮ್ಮ ತೋಟಕ್ಕೆ ಬಂದು ನೋಡಿ ಹೋಗ್ಬೋದು. ನೋಡಲಿ ನಿಮ್ಮ ತೋಟ ನೋಡಲಿ ಅಂತ. ನಾವು ಇನ್ನೊಂದೇನ್ರಿ, ಎಲ್ಲಾ ಮನೆಯನ್ನಾರ ಮಾಡೋದ್ರಿಂದ ಬಂದ್ರಪ್ಲೆ ಕನ್ನಡಿಗತ್ತೆ ತೋರ್ಸಕ್ ಸಜ್ಜಿಲ್ರಿ, ಎಲ್ಲಾನು ಮಾಡಿ ಅದು ಅದರಾದ್ರ ಹಂತದಾಗ ಇದ್ದದ್ದು ಅಲ್ಲಿ ಅಲ್ಲಿದಲ್ಲೇ ಬಿಟ್ಟು ಮತ್ತೊಂದ್ ಕೆಲ್ಸ ಗಂಟು ಬಿದ್ದಿರ್ತೀವಿ. ಈಗ ನಿಮ್ಮಲ್ಲಿ ಬರ್ತಾ ಇರ್ಬೇಕಲ್ಲ, ಜನ ಬರ್ತಾರೆ ನೋಡ್ತಾರೆ. ಹಾ ಬರ್ತಿರ್ತಾರೆ. ನಿಮಗ್ ನಡುವ ನಿಮ್ಮ ಕೆಲಸದ ನಡುವ ಒಂದ್ ಸ್ವಲ್ಪ ಇದು ಅನ್ಸಂಗಿಲ್ಲ, ಕಿರಿಕಿರಿ ಅವ್ರು ಮಾಡ್ತೀನಿ ಅಂತ ಕುತೂಹಲ ಇದ್ದವ್ರು ಬಂದ್ರೆ ಏನ್ ಅನ್ಸಂಗಿಲ್ರಿ, ಇನ್ನ ಖುಷಿ ಆಕತಿ ನಮಗೆ ಅವ್ರು ಮಾಡ್ಲೇಳ ಅಂತ ಹೇಳಿ. ಮತ್ತ ಹಂಗ ಮೂಗ್ ಮರ್ಯಾರದು ಇದ್ರ ನಮ್ಗ ಒಟ್ಟು ಇಷ್ಟ ಅನ್ಸಂಗಿಲ್ರಿ. ಇಲ್ಲ ಸರ್, ನಮ್ದು ನಮ್ದು ಉದ್ದೇಶ ರೀ ಸರ್. ಈಗ ನಾವ್ ಏನ್ ಕಲ್ತೇವ ಅದನ್ನ 10 ಮಂದಿ ಕಲ್ತಾರ ಭಾರಿ ಖುಷಿ ರೀ ನಮಗ. ಬರ್ಬರಿ. ಹಾ ಸರ್, ಈಗ ನಾವು ಏನ್ ಮಾಡ್ತೇವೆ ಇದನ್ನ ನಮ್ಮಲ್ಲಿದ ಹೋದ ಅವ್ರ ಲಾಭ ಮಾಡ್ಕೊಲಿ ನಂಗಿಲ್ಲ, ನಾವೇನ ಅವ್ರು ಅವ್ರದ್ದು ಅವರಲ್ಲೇನೆ ಮಾಡ್ಕೊಲಿ, ಅದು ಅವ್ರಿಗೆ ಲಾಭ ಅಲ್ರಿ. ಈಗ ನಾವು ಬಂದವ್ರಿಗೆ ಹೇಳ್ತೇವೆ ಸರ್, ಇದು ನಮ್ಮಲ್ಲಿ ಸಿಗ್ತೈತಿ ಆಕಳಿತ ನಾವು ಕೆಲವೊಂದು ಉತ್ಪನ್ನಗಳದಾವ್ರಿ, ಅವು ಏನದ ಉತ್ಪನ್ನಗಳದಾವ ನಮ್ಮಲ್ಲಿ ಕಲ್ಚರ್ಗಳದಾವ್ರಿ, ಕಲ್ಚರ್ಗಳು ಯಾರು ಕೇಳಿದ್ರು ಅವ್ ಕಲ್ಚರ್ಗಳು ಕೊಡ್ತೇವ್ರಿ. ಕೆಲವೊಂದು ನಮಗ್ ಯಾವ ನಮ್ಮಲ್ಲಿ ತಯಾರಾಕೋ ಅದ್ರ ಕಲ್ಚರ್ಗೆ ಯಾವ ರೊಕ್ಕ ತಗೊಳಂಗಿಲ್ಲ ಇರ್ತಾನೆ ಅವಕ್ಕೆ. ಮತ್ತೆ ಯಾರು ಬೇಕಾದ್ರೆ ನಮ್ಮ ತೋಟಕ್ಕೆ ಬಂದು ವಿಸಿಟ್ ಕೊಟ್ಟು ನೋಡ್ಕೊಂಡು ಹೋಗ್ಬೋದ್ರಿ, ನಮಗೆ ತಿಳಿದಟ್ಟು ನಾವು ಎಲ್ಲಾನು ವಿಷಯ ಅವ್ರಿಗೆ ಹೇಳ್ತೀರಿ. ಹೇಳ್ತೇವೆ ಸರ್. ಒಳ್ಳೇದು. ಈಗೇನು ಬಸವಣ್ಣವರು ಆತ್ಮೀಯರೆ ತಮ್ಮ ಫೋನ್ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9900875944 ಈ ನಂಬರ್ನ ಸಂಪರ್ಕ ಮಾಡಿ ತಮಗೆ ಏನು ಬೇಕು ಮಾಹಿತಿ ಅದನ್ನು ಅವರಿಂದ ಕೇಳ್ಬೋದು. ಒಳ್ಳೆಯದು ಲಕ್ಷ್ಮೀ ಶಿರಮಗೌಂಡವರೇ ಮತ್ತು ಬಸವಗೌಂಡ ಶಿರಮಗೌಂಡವರೇ, ಇಲ್ಲಿ ತನಕ ನಿಮ್ಮ ಸಾವಯವ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಅವರಿಗೆ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಪಾಠಗಳನ್ನು ಇಲ್ಲಿ ತನಕ ತಾವು ಮಾಡಿದ್ದೀರಿ. ಯಾವ ರೀತಿ ನಾವು ಸಾವಯವ ಕೃಷಿಯನ್ನು ಮಾಡಬೇಕು, ಅದನ್ನು ಕೃಷಿ ನಾವು ಮಾಡಬೇಕು ಕೆಲಸ ಅಂದ್ಕೊಂಡು ಮಾಡೋದಕ್ಕಿಂತ ಅದನ್ನು ಪ್ರೀತಿಯಿಂದ ನಾವು ಮಾಡಿದ್ರೆ ಅದರಿಂದ ಸಾಕಷ್ಟು ನಮಗೆ ಹಿತ ಆಗ್ತದೆ ಮತ್ತು ಅದರಿಂದ ನಮ್ಮ ಅಭಿವೃದ್ಧಿ ಆಗ್ತದೆ. ವಿಶೇಷವಾಗಿ ನಾವು ಕೃಷಿ ಮಾಡುವಂಥ ಒಂದು ಸಂದರ್ಭದೊಳಗೆ ಖರ್ಚಿನ ಕಡೆ ಭಾಳಷ್ಟು ಗಮನ ಕೊಡಬೇಕು ಅನ್ನುವಂಥದ್ದೇನು ಮಾತು ಹೇಳಿದ್ರಿ ಲಕ್ಷ್ಮಿಯವರೇ, ತಾವು ಭಾಳ ಉತ್ತಮವಾದಂಥ ಒಂದು ಮಾತು. ವಿಶೇಷವಾಗಿ ಹೆಣ್ಮಕ್ಳು ಖರ್ಚಿನ ಕಡೆ ಲಕ್ಷ ವಹಿಸ್ತಾರೆ, ಆದ್ರೆ ಒಕ್ಕಲುತನದೊಳಗೆ ನಾವು ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಎಷ್ಟು ಖರ್ಚು ಕಡಿಮೆ ಮಾಡ್ತೀವಿ ಅಷ್ಟು ನಾವು ಲಾಭ ಜಾಸ್ತಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಮ್ಮ ಸರ್ಕಾರ ಏನು ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅನ್ನುವಂಥ ಒಂದು ಏನು ಯೋಜನೆ ಹಾಕೊಂಡದ, ಆ ಯೋಜನೆಗೆ ಪೂರಕವಾದಂಥ ಒಂದು ಕೆಲಸ ತಮ್ಮ ಕೆಲಸಗಳಿಂದ ಆಗುವುದಕ್ಕೆ ಸಾಧ್ಯ. ಮತ್ತೊಮ್ಮೆ ತಮಗೆ ಈ ಫಲಶ್ರೇಷ್ಠ ಪುರಸ್ಕಾರದಿಂದ ಅಲಂಕೃತರಾಗಿರುವುದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಇಬ್ಬರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ತಮ್ಮ ಈ ಒಂದು ಸಾವಯವ ಕೃಷಿ ಬದುಕು ಮುಂದೆ ಎಲ್ಲರಿಗೂ ಈಗ ಸಾಕಷ್ಟು ಜನರಿಗೆ ಮಾದರಿಯಾಗ್ಯದ, ಯಾರ್ಯಾರು ನೋಡಿದ್ದಾರೆ ಯಾರ್ಯಾರು ಕೇಳಿದ್ದಾರೆ ಅವರಿಗೆ ಮಾದರಿಯಾಗ್ಯದ. ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಇನ್ನು ಸಾಕಷ್ಟು ಜನರು ಇದರ ಪ್ರಭಾವಕ್ಕೊಳಗಾಗಿ ತಾವು ಕೂಡ ಹೆಚ್ಚಿನ ಪಾಠಗಳನ್ನು ಕಲಿತು ಒಂದು ಒಳ್ಳೆಯ ಬದುಕನ್ನು ನಡೆಸುವಂತಾಗಲಿ ಅಂಥೇಳಿ ಹಾರೈಸೋಣ. ಇಲ್ಲಿ ಬಂದು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ, ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಫಲಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತರಾದ ಬಬಲೇಶ್ವರದ ಲಕ್ಷ್ಮೀ ಬಸಗೊಂಡ್ ಶಿರಂಗೊಂಡ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಪಿಎನ್ಜಿ ದೊರೆತಿದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಳ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಯಮಗಳು ಅನ್ವಯ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ರಾಮಪ್ಪ ಪರಾಗೆ ಮತ್ತು ಸಂಗಡಿಗರಿಂದ ಕೊಂದಲಿಗರ ಪದ. ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಕುಡಿಶಾಂಡ್ರಿ ಜುಂ